ಈಗ ಸಮಯ 7:20 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಚೊಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ ಜಿಲ್ಲಾಡಳಿತ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಚೇರಿಯಲ್ಲಿ ಹಡಪದ ಅಪ್ಪಣ್ಣ ಜಯಂತಿನ ಸರಳಾಗಿ ಆಚರಣೆ ಮಾಡಿದವು. ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರವು ಹಡಪದ ಅಪ್ಪಣ್ಣ ಅವರ ಪಟಕ್ಕೆ ಹೂನಮಾಲೆ ಹಾಕಿ ಗೌರವ ಕೊಟ್ಟವು. ಕಾರ್ಯಕ್ರಮದಲ್ಲಿ ಇಲಾಖೆನ ಸಹಾಯಕ ನಿರ್ದೇಶಕ ಕೆಟಿ ದರ್ಶನ್, ಮಣಜೂರು ಮಂಜುನಾಥ್ ಅವರು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಇಂದು ಬೆಳಿಗ್ಗೆ 11:00 ಆಖೀರಿಯಾದಂಗೆ ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 63 ಜನರಿಗೆ ಪತ್ತೆಯಾಗಿಟ್ಟು ಮಡಿಕೇರಿ ತಾಲೂಕಲ್ಲಿ 9, ಸೋಮವಾರಪೇಟೆ ತಾಲೂಕಲ್ಲಿ 30, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 24 ಸೇರಿದಂಗೆ 63 ಜನರಿಗೆ ಕಾಯಿಲೆ ಪತ್ತೆ ಆಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 31,275 ಜನಕ್ಕೆ ಕಾಯಿಲೆ ಬಂದುಟ್ಟು, 24 ಗಂಟೆಯಲ್ಲಿ 79 ಜನ ಗುಣ ಆಗೋ. ಇಂದಿನವರೆಗೆ 30,553 ಜನ ಕಾಯಿಲೆ ತಾಗಿ ಬಚ್ಚಾವಾಗಡೋ. 331 ಸಕ್ರಿಯ ಪ್ರಕರಣಗಾವುಟ್ಟು, 24 ಗಂಟೆಯಲ್ಲಿ 1 ಸಾವಿನ ಪ್ರಕರಣ ಆವುಟ್ಟು. ಇಂದಿನವರೆಗೆ 391 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಡೋ. 79 ಕಂಟೈನ್ಮೆಂಟ್ ವಲಯಗಾವುಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 2.23 ಆವುಟುತ್ತಾ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಮಾಹಿತಿ ಕೊಟ್ಟಳು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಿಡಾಕ್ನ ಕಡೆಯಿಂದ ಇದೇ ತಿಂಗಳ 28 ಮಡಿಕೇರಿನ ಸಿಡಾಕ್ ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ಒಂದು ದಿನದ ಉದ್ಯಮಶೀಲತಾ ಮಾರ್ಗದರ್ಶನ ಕಾರ್ಯಕ್ರಮ ನಡೆದಿದೆ. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ಲಿ ಹಲ್ಲು ಡಾಕ್ಟರ್ಗಾ ಇರದುಲೆ. ಹಂಗೆ ಇದೇ ತಿಂಗಳ 31 ತಿಂಗಳ ಲೆಕ್ಕ ತಪಾಸಣೆ ಇರೋದ್ರಿಂದ ಕ್ಲಿನಿಕ್ಗೆ ರಜಾ ಇದೆ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ರಾಜ್ಯದೆಲ್ಲೆಡೆ ವಿಪರೀತ ಮಳೆ ಬೀಳ್ತಾವಟು. ಸುಮಾರು ಜಿಲ್ಲೆಗಳಲ್ಲಿ ಅನಾಹುತಗ ಆವುಟು. ಹೊಳೆ ತೊಡುಗ ತುಂಬಿ ಹರಿತಾವಳು. ಸುಮಾರು ಕಡೆ ಬೆಟ್ಟಗ ಕುಸಿತಾವಟು. ಜನರ ಜೀವನ ತುಂಬಾ ಕಷ್ಟದಲ್ಲಿ ಉಟ್ಟು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪವು ಜಿಲ್ಲೆನ ಜಿಲ್ಲಾಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿ ಮಾಹಿತಿ ತಕೊಂಡು ಸರಿಯಾದ ಎಚ್ಚರ ತಕಣಿತ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಹಂಗೆ ಜಿಲ್ಲೆನ ಉಸ್ತುವಾರಿ ಮಂತ್ರಿಗ ಜಿಲ್ಲೆಯಲ್ಲಿ ಇದ್ದು ಪರಿಸ್ಥಿತಿನ ಸರಿಯಾಗಿ ನಿಭಾಯಿಸಕೂತ ಸೂಚನೆ ಕೊಟ್ಟಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಹೆಸರು ಪಡೆದ ಚಿತ್ರ ಕಲಾವಿದ ರಂಗ ನಿರ್ದೇಶಕ ಮೋಹನ ಸೋನಾ ಅವರ ಸಾಕ್ಷ್ಯಚಿತ್ರ ಬಿಡುಗಡೆ ಕಾರ್ಯಕ್ರಮ ಇದೇ ತಿಂಗಳ 31 ಸಾಯಂಕಾಲ 4 ಸುಳ್ಯದ ಕೆವಿಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಆಡಿಟೋರಿಯಂಲ್ಲಿ ಏರ್ಪಾಡಾಟು. ಕೊಡವ ತಕ್ಕು ಅಳತು ಕರಡ ಕೂಟ ಮತ್ತು ತೂಕು ಬಳುಕು ಕಲೆ ಕ್ರೀಡೆ ಸಾಹಿತ್ಯ ಅಕಾಡೆಮಿನ ಕೂಡು ಕೂಟಲಿ ಇದೇ ತಿಂಗಳ 28 ಬೆಳಿಗ್ಗೆ 10:00 ವಿರಾಜಪೇಟೆ ಪುರಭವನದಲ್ಲಿ ಹೆಸರು ಪಡೆದ ಹಾಡುಗಾರ್ತಿ ತೋಲಂಡ ಪ್ರಭಾ ಚಂಗಪ್ಪಕ್ಕೆ ಗಾನ ನಮನ ಕಾರ್ಯಕ್ರಮ ಏರ್ಪಾಡಾಟು. ಜಪಾನ್ನ ಟೋಕಿಯೋಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಆಟಕ್ಕೆ ನಿನ್ನೆ ಚಾಲನೆ ಸಿಕ್ಕಿತು. ಈ ಸಲ 206 ರಾಷ್ಟ್ರಗಳ ಭಾಗವಹಿಸಿದವು. ಕೊಡಗು ಜಿಲ್ಲೆಯಿಂದ ಸೇಲಿಂಗ್ ಆಟಗಾರ ಕೇಳಪ್ಪಂಡ ಸಿ ಗಣಪತಿ, ಬಾಕ್ಸಿಂಗ್ ಮುಖ್ಯ ಕೋಚ್ ಆಗಿ ಚೇನಂಡ ವಿಶು ಕುಟ್ಟಪ್ಪ, ಹಂಗೆ ಹಾಕಿ ಸಹಾಯಕ ಕೋಚ್ ಆಗಿ ಹೊನ್ನಂಪಾಡಿ ಅಂಕಿತಾ ಸುರೇಶವು ಭಾಗವಹಿಸಿದಳು. ಜಿಲ್ಲೆಯಲ್ಲಿ ಪುಷ್ಯ ನಕ್ಷತ್ರದ ಮಳೆನ ಉಜಿತು ಹಂಜ ಕಮ್ಮಿ ಆದಂಗೆ ಕಾಣ್ತಾವಟು. ವಿಶೇಷಚೇತನರ ಗ್ರಾಮೀಣ ಪುನರ್ವಸತಿ ಯೋಜನೆಯಲ್ಲಿ 2 ಪಣ ಪಂಚಾಯಿತಿಗಳಲ್ಲಿ ಖಾಲಿರುವ ನಗರ ಪುನರ್ವಸತಿ ಹಂಗೆ 3 ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಚಾಕರಿಗೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 8 ಆಖೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆಯಿಂದ ಕೇಳಿ ತಿಳ್ಕೊಳ್ಳಕೃತ ವಿಕಲಚೇತನರ ಕಲ್ಯಾಣಾಧಿಕಾರಿಗ ತಿಳಿಸಿಳು. ಜಿಲ್ಲೆಯಲ್ಲಿ ಕಳೆದ 10 ದಿನಗಳಿಂದ ಬೀಳ್ತಿರುವ ವಿಪರೀತ ಮಳೆಯಿಂದಾಗಿ ಮೈಸೂರು ಬಂಟ್ವಾಳ ಮಡಿಕೇರಿ ಸಂಪಾಜಿ ರಸ್ತೆನ ಕಾಟಕೇರಿ ಹತ್ರ, ಮದೆನಾಡು ಹತ್ರದ ಕರ್ತೋಜಿಲಿ ರಸ್ತೆ ಬಿರುಕು ಹಂಗೆ 2 ಮೊಣ್ಣಂಗೇರಿ ಹತ್ರ ಬರೆ ಹಿಡಿದು ಬಿದ್ದಿರದನ್ನ ಶಾಸಕ ಕೊಂಬಾರ್ನ ಜಿಬೋಪಯ್ಯವು ಖುದ್ದಾಗಿ ಭೇಟಿ ಕೊಟ್ಟು ನೋಡಿದ. ಹಿಂಗೆ ಮಳೆ ಮುಂದುವರೆದರೆ ಮಡಿಕೇರಿ ಮಂಗಳೂರು ಹೆದ್ದಾರಿಯಲ್ಲಿ ಸಾರಿಗೆ ಸಂಪರ್ಕಕ್ಕೆ ತಾಪತ್ರೆ ಅದೇ. ಆದ್ದರಿಂದ 16 ಭೂಮಿ ಹಿಡಿದು ಬಿದ್ದಿರದನ್ನ ವಿಧಾನಪರಿಷತ್ ಸದಸ್ಯೆ ಶಾಂತಿಯಂಡ ವೀಣಾ ಅಚ್ಚಯ್ಯವು ಖುದ್ದಾಗಿ ಭೇಟಿ ಕೊಟ್ಟು ನೋಡಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಿಸಿದ್ದವರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಂಗಳಿಗೂ ಸಾಲ ಸೌಲಭ್ಯ. ಬಾಷ್ ವಾಷಿಂಗ್ ಮಷೀನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಹ್ಮಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2225571.

ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಐಟಿ ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಪಿಯು ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ಸುದ್ದಿ ಸಮಾಚಾರ ಓದ್ಯನುಳ್ಳ ಚೊಟ್ಟಣ ದಿವ್ಯ ಪ್ರದೀಪ್. ಜಿಲ್ಲಾಡಳಿತ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಆದನೆಲು ಇಂದು ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಕಚೇರಿಲಿ ಹಡಪದ ಅಪ್ಪಣ್ಣ ಜಯಂತಿನ ಚೆರಂಗನೆ ಕೈಚಿತು. ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಇಂಗ ಅಪ್ಪಣ್ಣ ಎಂಡ ಫೋಟೋಕ್ಕೆ ಪೂ ಹುಟ್ಟಿತು ಗೌರವ ಕಾಟಚಿ. ಕಾರ್ಯಕ್ರಮತ್ತು ಇಲಾಖೆ ಸಹಾಯಕ ನಿರ್ದೇಶಕ ಕೂಡ ನನಿಕೆ ಮುಖ್ಯಪಟ್ಟಂಗ ಹಾಜರಿಂಜಿತು. ರಾಜ್ಯತ್ರ ಎಲ್ಲ ಜಾಗತ್ತು ಮಳೆರ ಉಯಿತು ಏರಾಯಣುಂಡು. ಕೊಡಗು ಜಿಲ್ಲೆಲು ಕೈಂಜ ಸುಮಾರು ದಿನ ತುಂಜ ಕಾತು ಮಳೆ ಏರ ಆಯ್ತು. ಜಿಲ್ಲೆರ ಕಾವೇರಿ ಲಕ್ಷ್ಮಣ ತೀರ್ಥ ಕೂಡ ನನಕೆ ಎಲ್ಲ ಪೊಳೆ ತೋಡು ದುಂಬಿತು ಪರಂಜಂಡು ಸುಮಾರು ಸೇತುವೆ ಮುಳಿಯಿತು. ಸಂಚಾರಕ್ಕೆ ತೊಂದರೆ ಆಯ್ತು. ಗ್ರಾಮೀಣ ಪ್ರದೇಶದ ಮಳೆರ ಉಯಿತು ಜೋರಿಂಜಿತು. ಇನ್ನೂ ಸುಮಾರು ದಿನ ಮಳೆ ಪೊಯ್ಯುವಂದೊಣ್ಣುವ ಮಾಹಿತಿ ಕೊತ್ತನಕ್ಕೆ ಜಿಲ್ಲಾಡಳಿತ ಅವಶ್ಯವುಳ್ಳ ಮುಪ್ಪಡೆ ಕ್ರಮ ಎಡ್ತಂಡಿತು. ಇಕ್ಕಾಕಲೆ ಜಿಲ್ಲೆರ ಸುಮಾರು ಜಾಗತ್ತು ಕಾಳಜಿ ಕೇಂದ್ರತ್ನ ತೊರೆದಿತ್ತು. ಅಪಾಯವುಳ್ಳ ಸಂದರ್ಭದ ಜನಳ ಸುರಕ್ಷಿತ